ಈಗ ಸ್ವಂತ ಜಮೀನು 2 ಎಕರೆ ಇದೆ, ಅಂದ್ರೆ ಮಿಟ್ಟ ಅಂತಂದ್ರೆ ಎಷ್ಟು ಎಕರೆ ಮಾಡ್ತಾ ಇದ್ರೆ? 3 ಎಕರೆ ಮಾಡ್ತೀವಿ ಸರ್. ಈಗ ನಿಮ್ ಸ್ವಂತ ಜಮೀನು ಇರೋದು 2 ಎಕರೆ, ನೀರಾವರಿನ ಏನು ಕುಷ್ಕಿ ಭೂಮಿನ? ಕುಷ್ಕಿ ಸರ್, ಬೆದ್ಲು. ಯಾಕೆ ನೀರಾವರಿ ಯಾಕೆ ಮಾಡಿಲ್ಲ ನೀವು? ಕಾರಣ ಅಂದ್ರೆ ನೀರಾವರಿ ಅಂದ್ರೆ ಫಸ್ಟ್ ಇದನ್ನ ಜಮೀನೇ ಇದ್ದಿಲ್ಲ ಸರ್ ನಮ್ದು. ನಾವು ಗುಡ್ಡ ಗಾಡು ಹೊಡೆದು ಅದು ಸಾಗುವಳಿ ತಗೊಂಡ್ರೆ ಸರ್ 2 ಎಕರೆ. ಈಗ ಒಂದ್ ಸ್ವಲ್ಪ ಹಂಗೆ ಮಿಟ್ ಹಾಕ್ಯಂತ ಹೊಲಗಳೆಲ್ಲ ಇದು ಮಾಡ್ಕೊಂತ ಹಂಗ ಒಂದ್ ಸ್ವಲ್ಪ ಚೆನ್ನಾಗಿ ಸರ್. ಬೇಸಾಯ ಅಂತಂದ್ರೆ ನೀವೇ ಸ್ವತಃ ಎತ್ತುಗಳು ಕಟ್ಟಿದ್ದೀವಿ? ಸ್ವಂತ ಎತ್ತು ಕಟ್ಟಿದ್ದೀವಿ ಸರ್. ಸ್ವಂತ ಎತ್ತು ಕಟ್ಟಿಗೆ ನಮ್ಮಲ್ಲಿ ಹೊಡ್ಕೊಂಡು ಮತ್ತೆ ಬೇರೆಯವ್ರಲ್ಲಿ ನೋಡೋದು ಮತ್ತೆ ಆಕಳ ಕುರಿ ಅವನ್ನೆಲ್ಲ ಮಾಡ್ಕೊಂತಾನೆ ಬಂದಿದ್ದೀವಿ ಸರ್. ಈಗ ಸ್ವಂತ ಎತ್ತುಗಳು ಕಟ್ಟಿಗೆ ಬೇಸಾಯ ಅಂತಂದ್ರೆ ಬಾಡಿಗೆ ಹೋಗ್ತಿದ್ರಿ, ಎಷ್ಟು ಕೊಡ್ತಿದ್ರಿ ನಿಮ್ಮ ದಿನಕ್ಕೆ ಬಾಡಿಗೆ? ಅವಾಗಿನ ಇದ್ರಾಗೆ ಒಂದು 300 ರೂಪಾಯಿ ಬಾಡಿಗೆ ಕೊಟ್ರೆ ದೊಡ್ಡದಾಗಿ ಬಿಡ್ತು ಸರ್. 150 ರೂಪಾಯಿದಿಂದನೂ ಬೇಸಾಯ ಹೊಡೆದಿವಿ ಸರ್. ಅಂದ್ರೆ ಇವತ್ತು ನಿಮ್ಗೆ ಹೆಚ್ಚಾಗಿದೆಯಲ್ಲ? ಈಗ ಹೆಚ್ಚಾಗಿದೆ ಸರ್. ಈಗ ಹೆಚ್ಚಾಗಿದೆ ಅಂದ್ರೆ ಸರ್ ಈಗೆಲ್ಲ ಟ್ಯಾಕ್ಟ್ರಿ ಅವೆಲ್ಲ ಬಂದು ಈಗ ಬೇಸಾಯಕ್ಕೆ ಕರೆಯೋದು ಅಪರೂಪ ಸರ್. ಈಗ ಏನಾದ್ರೂ ಹೊಲಗಳು ಮಿಟ್ಟಾಕ್ಕೋಬೇಕು, ಬೆಳೆ ಬೆಳಕೋಬೇಕು ಸರ್, ಅದರಿಂದ ಅನುಕೂಲ ಪಡ್ಕೋಬೇಕು. ಈಗ ಎತ್ತುಗಳು ನೀವು ಕಟ್ಟಿಕೊಂಡು ಎಷ್ಟು ವರ್ಷ ಆಯ್ತು? ಈಗ ನಾವು ಎತ್ತುಗಳು ಕಟ್ಟಿಗೆನ್ಸ ಅಂದ್ರೆ ಒಂದು 10-15 ವರ್ಷ ಆಯ್ತು ಸರ್ ಎತ್ತುಗಳು ಕಟ್ಟಿಗೆ. ಈಗೆಲ್ಲ ಕೃಷಿಕರು ಟ್ರ್ಯಾಕ್ಟರ್ ಮುಖಾಂತರನೇ ಬೇಸಾಯ ಮಾಡಿಸೋದು, ಬಿತ್ತನೆ ಮಾಡೋದು ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ಅಂಥದ್ರಲ್ಲೂ ನೀವು ಎತ್ತು ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಸರ್ ನಾವು ಬೇಸಾಯ ಮಾಡ್ಬೇಕು ಸರ್, ಅದಲ್ಲದ್ರೆ ಮತ್ತೆ ದುಡಿಮೇನೆ ಸರ್ ಬೇಸಾಯ ಮಾಡೋದು? ಬರೀ ಟ್ರ್ಯಾಕ್ಟ್ರಿನೇ ಹೊಡ್ಕೊಂತಿದ್ರು ಸರ್. ಮತ್ತೆ ಎತ್ತುಗಳು ಬೇಕೇ ಬೇಕು ಸರ್, ಬಿತ್ತಕ್ಕಾಗಲಿ ಏರ್ಕೆಂಬರಕ್ಕಾಗಲಿ, ಖರ್ಚು ಕಡಿಮೆ ಸರ್. ಇಲ್ಲೊಂದು ಟ್ರ್ಯಾಕ್ಟ್ರಾಗ ಓಟ್ ಮಾಡಿದ್ರೆ ಏನು ಉಳಿತೈತೆ ಸರ್ ರೈತರಿಗೆ? ಏನು ಉಳಿಯಲ್ಲ ಸರ್, ಮಾಡಿದ್ದಕ್ಕೂ ಅಲ್ಲಿಗೂ ಅಲ್ಲಿಗೂ ನೇರ ಆಗಿಬಿಡ್ತದೆ ಸರ್. ಅದಕ್ಕಾಗಿನೇ ಅವು ಎತ್ತುಗಳಿದ್ರೆ ನಮ್ಮ ಒಂದು ಗಾಡಿಯಲ್ಲಿ ಏರಿಕೆ ಅಂದರೆ ಉಳಿತಾಯ ಆಗ್ತದೆ ಸರ್. ಈಗ ನಿಮ್ಮ ಅನುಭವದಲ್ಲಿ ಹೇಳ್ಬೇಕಪ್ಪ ಅಂತಂದರೆ ಈ ಎತ್ತಿನ ಬೇಸಾಯ ಚೆನ್ನಾಗಿ ಅಂತ ಹೇಳ್ತೀರಾ, ಏನು ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡ್ತಕ್ಕಂಥ ಬೇಸಾಯ ಚೆನ್ನಾಗಿ ಅಂತ ಹೇಳ್ತಾರೆ? ಬೇಸಾಯದಾಗ ಹೊಡೆದಂಥ ಉಳುಮೆ ಟ್ರ್ಯಾಕ್ಟ್ರೇ ಬರೋಲ್ಲ ಸರ್. ಯಾಕಂದರೆ ಬೇಸಾಯದಾಗೆ ಎಷ್ಟು ಕ್ಲೀನಾಗಿ ನಾವು ಅದ ಮಾಡಿ ಬಿತ್ತಿ ಬೆಳಿತೀವ ಚೆನ್ನಾಗಿ ಬರ್ತದೆ ಸರ್. ಟ್ಯಾಕ್ಟ್ರಿನ ಸಹ ಹೊಡ್ಕೊಂಡು ಹೋಗ್ತತಿ ಬರ್ತತಿ. ಮತ್ತು ಆದರೂ ಎತ್ತಿನಾಗೆ ತೆಗ್ಗು ಸಮ ಅವೆಲ್ಲ ಮತ್ತು ಎತ್ತಿನಾಗೆ ಮಡಿಕೋಬೇಕು ನಾವು. ಅದಕ್ಕೆ ಒಂದು ಜೊತೆ ಎತ್ತಿದ್ರೆ ಎಷ್ಟು ಅನುಕೂಲ ಅಂತ ರೈತರಿ ಸರ್. ಏನೇ ಒಂದಾದರೂ ಟ್ಯಾಕ್ಟ್ರಿ ತರೋಕ್ಕಾಗ್ತದೆ ಸರ್? ಇಲ್ಲ. ಮತ್ತು ಗಾಡಿ ಕಡಿಗೆಂದು ಹೋಗಲೇಬೇಕು. ಒಂದು ಹುಲ್ಲಿಗಾಗಲಿ, ಹೊಲಕ್ಕೆ ಏರ್ಕೆಂಬರೋದಾರಾಗಲಿ, ಒಂದು ಬೇಸೆ ಹೊಡೆಯೋದಾಗಲಿ, ಎಲ್ಲದಕ್ಕೂ ಎತ್ತಬೇಕು ಸರ್. ಎತ್ತಲ್ಲದ್ರೆ ಜೀವನನೇ ಇಲ್ಲ ಸರ್. ಅದು ಹೊಲ ಮನೆ ಇದ್ರೂ ಅಲ್ಲಿ ಏನೋ ಒಂಥರ ಇದಾದಂಗೆ ಆಗಿಬಿಡ್ತದೆ. ಈಗ ರೈತರು ಅಂದರೆ ಬೆಳಗ್ಗೆ ಎದ್ದು ಸಗಣಿ ಹೊಡೆದು ಹಾಲು ಕರೆದು ಡೈರಿಗೆ ಹಾಕಿ ಹೊಲಕ್ಕೆ ಹೋದರೆ ಮನುಷ್ಯ ಬೆಳಗ್ಗೆ ಎಷ್ಟು ಒಂದು ಆರೋಗ್ಯವಾಗಿರ್ತಾನೆ ಸರ್. ಅದೇ ಬರೀ ಟ್ಯಾಕ್ಟ್ರಾಗೆ ಹೊಡೆಸೋದಾದ್ರೆ ಆರೋಗ್ಯದಾಗ ಇರೋಲ್ಲ ಸರ್, ಜವಾಬ್ದಾರಿ ಆಗಿಬಿಡ್ತದೆ. ಎಡಾ ಟ್ಯಾಕ್ಟ್ರ್ ಐತಿ ಹೊಡೆಸ್ತೀವಿ ಅಂತ ಬೆಳೆದು ದೊಡ್ಡ ಬರೀ ಸಾಲ ಮಾಡಿ ರೈತ ಅಲ್ಲಿಗೆ ಕಟ್ಟಕ್ಕಾಗ್ತದೆ. ನಾವಂತೂ ಹಿಂದ್ಕೊ ಮುಂದಕ್ಕೆ ಇಡೋಕ್ಕಾಗಲ್ಲ, ಏನು ತಂದರದು ಕಟ್ಟೋಕ್ಕಾಗಲ್ಲ. ಅವಾಗ ಬರೀ ಟ್ಯಾಕ್ಟ್ರಾಗೆ ಮಡಿಕೊಂತ ಹೋದರೆ ಬರೀ ಕೂಲಿಯರ್ ಮೇಲೆ ಟ್ಯಾಕ್ಟ್ರಿ ಮೇಲೆ ನಾವು ಮೈ ಬಗ್ಸಿ ದುಡಿದ್ರೆ ಮಾತ್ರ ಸ್ವಲ್ಪ ಉಳಿಸ್ಬೋದು, ಸಾಲ ತಗೊಂಡ ಹತ್ರ ತೀರಿಸ್ಬೋದು ಸರ್, ತೀರಿಸೋ ಸ್ವಲ್ಪ ಮ್ಯಾಕಡೆ ಬರ್ಬೋದು ಸರ್. ನಿಮ್ಮ ಒಂದು ಕೃಷಿಯಲ್ಲಿ ಏನೇ ಬೆಳೀತಾ ಇದ್ರ? ನಾವು ಮೆಕ್ಕೆಜೋಳ, ತೊಗರಿ, ಮತ್ತೆ ಅಲಸಂದಿ, ಸೂರ್ಯಕಾಂತಿ, ಹತ್ತಿ, ಊಟದ ಜೋಳ ಬೆಳಿತೀವಿ. ಈಗ ಮೆಕ್ಕೆಜೋಳದಲ್ಲಿ ಅಕ್ಕಡಿ ಬೆಳೆ ಬೆಳೀತಾ ಇದ್ರೆ ಇವನ್ನ ತೊಗರಿನ? ತೊಗರಿ 10 ಸಾಲಿಗೆ ಒಂದೊಂದು ಸಾಲ ಹಾಕ್ತೀವಿ ಸರ್. ದೂರ ದೂರ ಒಂದು ಸ್ವಲ್ಪ 2 ಎಕರೆ ಮೆಕ್ಕೆಜೋಳ ಹಾಕಿದ್ರೆ 2 ಎಕರೆ ಒಳಗಡೆನೂ ತೊಗರಿ ಹಾಕ್ತೀವಿ ಸರ್. ಒಂದೊಂದು ಸಾಲ 8 ಸಾಲಿಗೊಂದು 10 ಸಾಲಿಗೊಂದು ಹಾಕ್ತೀವಿ ಸರ್. ಈಗ ಅಲಸಂದಿ ಅಂತಂದ್ರೆ ಅದನ್ನ ಸಪ್ರೇಟ್ ಬಿತ್ತನೆ ಮಾಡ್ತೀರಾ ಏನು ಅಕ್ಕಡಿ ಬೆಳೆ ಬೆಳೆ ಬೆಳಿತೀರಾ? ಎಲ್ಲರೂ ಅಕಸ್ಮಾತ್ರ ಒಂದು ಸ್ವಲ್ಪ ಬಿಡ್ಕೊಂಡಿರ್ತೀವಿ, ಅಲಸಂದಿ ಹಾಕಬೇಕಂದ್ರೆ ಅಲಸಂದಿ ಹಾಕ್ತೀವಿ, ಇಲ್ಲ ಅಂದರೆ ಮೆಣಸಿನ ಗಿಡ ಹಚ್ತೀವಿ ಒಂದು ಸ್ವಲ್ಪ. ನಮಗೆ ತರಕಾರಿ ಒಂದು ಸ್ವಲ್ಪ ಯಾವ್ದಾದ್ರು ಬೇಕಾಗ್ತದೆ ಸರ್, ವರ್ಷಗಂಟ್ಲೆ ಪೂರ್ತಿ ಜೀವನ ಮಾಡೋಕ್ಕೆ ಏನೇನು ಬೇಕಾಗತ್ತ ಅದನ್ನ ಸ್ವಲ್ಪ ಅದರೊಳಗಡೆನೇ ಹಾಕೊಂಬಿಡ್ತೀವಿ ಹಾಕೊಂಡು ಜೀವನ ಮಾಡೋಕ್ಕೂ. ಈಗ ಯಾಕಂದ್ರೆ ಒಂದೇ ಬೆಳೆ ಬೆಳೆದ್ರೆ ಸರ್ ಈಗ ಮಾರಿಬಿಡ್ತೀವಿ ಮತ್ತು ಊಟ ಮಾಡೋಕ್ಕೆ ಏನು ಸರ್. ಅದಕ್ಕೆ ಮೆಣಸಿನ ಗಿಡ, ಅಲಸಂದಿ, ತೊಗರಿ ಅದರಲ್ಲಿ ತರಕಾರಿಗಳು ಹಾಕ್ತೀವಿ. ಈಗ ಈ ವರ್ಷ ನೀವು ಮೆಕ್ಕೆಜೋಳ ಹಾಕಿರ್ತೀರ, ಮತ್ತೆ ಮುಂದಿನ ವರ್ಷಕ್ಕೆ ಅದೇ ಭೂಮಿಗೆ ಮತ್ತೇನು ಹಾಕ್ತೀರ? ಅದು ಹತ್ತಿ ಹಾಕ್ತೀವಿ ಸರ್. ಕುಳಿ ಚೇಂಜ್ ಮಾಡ್ತೀವಿ. ಯಾಕೆ ಕುಳಿ ಚೇಂಜ್ ಮಾಡ್ತೀವಿ ಅಂದರೆ ಬೆಳೆ ಬರಲ್ಲ ಸರ್, ಇಳುವರಿ ಬರಲ್ಲ. ಅದಕ್ಕೆ ಈ ವರ್ಷ ಮೆಕ್ಕೆಜೋಳ ಹಾಕಿದ್ರೆ ಮುಂದಿನ ಸತಿ ಊಟ ಜೋಳನ ಹಾಕ್ತೀವಿ, ಇಲ್ಲ ಹತ್ತಿ ಹಾಕ್ತೀವಿ. ಇವನ್ನೇ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂತ ಹೋಗ್ತೀವಿ. ಒಟ್ಟು ಕೃಷಿಯಲ್ಲಿ ಒಂದೇ ಬೆಳೆ ಬೆಳಿಬಾರ್ದು ಅಂತ ಹೇಳ್ತೀರ? ಹ್ಞೂ ಸರ್, ಒಂದೇ ಬೆಳೆ ಬೆಳಿಬಾರ್ದು ಸರ್, ಅದು ಇಳುವರಿ ಬರಲ್ಲ. ಈ ವರ್ಷ ಕೂಲಿ ಇದು ಚೇಂಜ್ ಆತಂದ್ರೆ ಈಗ ಹತ್ತಿ ಹಾಕಿದ ಮೇಲೆ ಮೆಕ್ಕೆಜೋಳ ಹಾಕಿದ್ರೆ ಒಳ್ಳೆ ಇಳುವರಿ ಬರ್ತದೆ. ಬರೀ ಒಂದೇ ಮಾಡ್ಕೊಂತ ಹೋದ್ರೆ ಇಳುವರಿ ಬರಲ್ಲ. ಅಂದ್ರೆ ಹತ್ತಿ ಹಾಕಿದ್ರೆ ಕೂಳೆ ಮುಂದಿನ ಕೋಳಿಗೆ ಒಳ್ಳೆ ಫಲವತ್ತತೆ ಕೊಡ್ತದೆ, ಫಲವತ್ತಿಂದ ಕೊಡ್ತದೆ ಸರ್. ಆಮೇಲೆ ಸರ್ಕಾರಿ ಗೊಬ್ಬರ ಕಮ್ಮಿ ಮಾಡಿ ಸಗಣಿ ಗೊಬ್ಬರ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೆ ಇಳುವರಿ ಬರ್ತದೆ. ಆಮೇಲೆ ಒಂದು ಮಳೆ ಹೋದ್ರೂ ತಡ್ಕಂತತಿ ಸಗಣಿ ಗೊಬ್ಬರ ಹಾಕಿದ್ರೆ. ಸರ್ಕಾರಿ ಗೊಬ್ಬರ ಹೂವು ನಂಗೆ ಸುರಿವಿದ್ರೆ ಅದು ಬೆಳಿತೈತಿ, ಒಂದು ಮಳೆ ಹೋತಂದ್ರೆ ಎಲ್ಲ ಸುಟ್ಟು ಸುರಿ ಬಿಡೋದು. ಅದಕ್ಕಾಗಿನೇ ಸರ್ ನಾವು ಯಾವಾಗ ಮುಂಗಾರು ಹನಿ ಬಿತ್ತ ಅಂತ ಕ್ಷಣನೇ ಸಗಣಿ ಗೊಬ್ಬರ ಹೊಡೆದ್ಬಿಡ್ತೀವಿ. ಸಗಣಿ ಗೊಬ್ಬರ ಹೊಡೆದು ಎಲ್ಲ ಅಲ್ಡಿ ಆಮೇಲೆ ಬಿತ್ತನೆ ಮಾಡಿ. ಅಂದ್ರೆ ಮುಂಗಾರಿ ಅಂತಂದ್ರೆ ಯಾವ ತಿಂಗಳಲ್ಲಿ ನೀವು ಗೊಬ್ಬರ ಇರ್ತೀರ? ಯಾಕಂದ್ರೆ ಮಳೆ ಬಂದಾಗ ಟ್ಯಾಕ್ಟ್ರ್ ಹೋಗಲ್ಲ ಸರ್ ಎಲ್ಲ ಹೊಲಗಡೆಗೆ. ಇನ್ನೊಂದು ತಿಂಗಳು ಮಳೆಗಾಲ ಮುಂದೆ ಐತೆ ಅಂದಾಗಲೇ ಹೀಗೆ ದುಂಡಿಗೆ ದುಂಡಿಗೆ ಏರಿ ಒಂದು ಹತ್ರ ಗುಡ್ಡೆ ಮಾಡಿದಾಗ ಮಾಡಿರ್ತೀವಿ. ಅಲ್ಲೆಲ್ಲೆಲ್ಲೆಲ್ಲೆ ಮಳೆ ಯಾವಾಗ ಬರ್ತದೆ ಅವಾಗೆಲ್ಲ ಚಲಿಕೆ ತಗೊಂಡು ಚೆಲ್ಲಿ ಹೊಲ ಹೊಡೆದ್ಬಿಡ್ತೀವಿ. ಮುಂದೆ ಇಬ್ಬರು ಚಲಿಕೆ ಅಂತ ಹೋದಂಗೆ ಇನ್ನೊಬ್ಬರು ಮಡಿಕೆ ಹೊಡ್ಕಂತ ಬಂದ್ಬಿಡ್ತು. ಯಾಕಂದ್ರೆ ಮಳೆ ಪಳೆ ಬಂದ್ರೆ ಮತ್ತೆ ಬೇರೆ ಹೊಲಕ್ಕೆಲ್ಲ ಹೊರದು ಹೋಗ್ಬಿಡ್ತದೆ. ಏನು ಬಸ್ತು ಹೋಗ್ಬೇಕು ಸರ್, ಏನಾರ ಭಾಳ ಮಳೆ ಆಯ್ತು ಒಂದು ಐದಾರು ದಿನ ಹಿಡ್ಕಂತಂದರೆ ಬದ ಹತ್ತಿ ಹೋಗ್ಬೇಕು ಸರ್, ಅಲ್ಲಿವರೆಗೂ ಅದು ಅಲ್ಲೇ ಇರ್ಬೇಕು ಮಣ್ಣನ್ನು ಬಸ್ತು ಹೋಗ್ಬೇಕು ಹೊರತು ಎಲ್ಲರೂ ಒಡ್ಡು ಪಡ್ಡು ಹೊಡ್ಕಂತಂದ್ರೆ ಆ ಕ್ಷಣನೇ ಹೋಗಿ ಮತ್ತೆ ಮಣ್ಣು ಹಾಕಿ ಅದ್ರ ಮೇಲೆ ಇದು ಮಾಡ್ತೀವಿ. ಈಗ ಸಾಕಷ್ಟು ಅಂತಂದ್ರೆ ಕೃಷಿ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಕೆಲವೊಂದು ವಿಧಾನಗಳನ್ನ ತಿಳ್ಕೊಂಡಿರ್ಬೇಕಂತ ಸರ್. ಯಾಕಂದ್ರೆ ಸರ್ ಎಲ್ಲದು ಪ್ರತಿ ಒಂದು ಮನುಷ್ಯ ತಿಳ್ಕೊಂಡು ಮಾಡ್ಬೇಕು ಸರ್, ಇವತ್ತು ತಿಳ್ಕೊಂಡಿಂದಲೇ ಸುಮ್ಮನೆ ಇದು ಮಾಡಿದರೆ ಅದಕ್ಕೆ ಅನಾಹುತ ಕಾರಣಕ್ಕೆ ನಾವೇ ಈಡಾಕಿ ಸರ್. ಈ ಸತಿ ಏನು ಬೆಳಿಬೇಕು, ಈ ಹೊಲಕ್ಕೆ ಚಿಕ್ಕುಳಿ ಚೇಂಜ್ ಆಗೈತೆ, ಏನು ಹಾಕಿದ್ರೆ ಏನು ಬರ್ಬೋದು ಅಂತಾನು ಸಹ ತಿಳ್ಕೊಬೇಕು ಸರ್. ಈಗ ತಿಳ್ಕೊಂಡಿದ್ದಂಗೆ ಸುಮ್ಮನೆ ಅವ್ರು ಯಾರು ಶೇಂಗಾ ಹಾಕ್ತಾರೋ ನಾವು ಶೇಂಗಾ ಹಾಕಕ್ಕೆ ಬರಲ್ಲ ಸರ್. ಏನಪ್ಪ ಈ ಬೆಳೆ ಈ ವರ್ಷ ಏನು ಹಾಕಿದ್ವಿ, ಮುಂದಿನ ಸತಿ ಏನು ಹಾಕ್ಬೇಕು, ಈ ಸತಿ ಹತ್ತಿ ಹಾಕಿದ್ವಿ ಕುಳಿ ಚೇಂಜ್ ಮಾಡ್ಬೇಕು. ನಿಮ್ಮ ಒಂದು ಭೂಮಿಯ ಅಕ್ಕಪಕ್ಕ ಅಂದ್ರೆ ನೀರಾವರಿ ಇದಾವ? ನೀರು ಬೀಳ್ತದೆ ಸರ್, 3 ಇಂಚು 4 ಇಂಚು ಹಿಂಗೆಲ್ಲ ಬಿದ್ದದ ಸರ್. ನಮ್ಮ ಅಕ್ಕಪಕ್ಕದ ಹೊಲಗಳಾಗಲ್ಲ ಎಲ್ಲ ಈಗ ಅಡಿಕೆ ಕಟ್ಟಕ್ಕೆ ಇದು ಮಾಡ್ತಾರೆ ಸರ್, ಎಲ್ಲರೂ ಕಟ್ಟಕ್ಕಾರ ಮತ್ತು ನಾವು ಒಡಿಸಿ ಕಟ್ಬೇಕು ಸರ್ ಅಂತ ಒಂದು ಆಸೆ ಇದೆ ಸರ್, ಇನ್ನೇ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ ಸರ್. ಒಟ್ಟಾರೆ ಮುಂದಿನ ದಿನಗಳಲ್ಲಿ ನೀವು ಈ ಒಂದು ತೋಟಗಾರಿಕೆ ಬೆಳೆ ಹಾಕ್ಬೇಕು ಅಂತೇಳಿ ಅನಿಸಿದೆ ನಿಮಗೆ? ಅನಿಸಿದೆ ಸರ್, ಮುಂದಿನ ಸತಿ ಅನ್ಸ ಈಗ ಈ ಸತಿನೇ ಮಾಡ್ತಿದ್ವಿ, ಯಾಕೆ ಒಂದು ಸ್ವಲ್ಪ ನೋಡೋಣ ಅಂತಂದು ಅದಿ ಸರ್. ಮುಖ್ಯ ಬೆಳೆ ಮೆಕ್ಕೆಜೋಳನೆ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ಒಂದ್ ಟೈಮ್ ಎಲ್ಲಾದ್ರೂ ಸೂಲಂಗಿ ಬಂದಂತ ಸಂದರ್ಭದಲ್ಲಿ ಮಳೆ ಹೋತಂದ್ರೆ ಬೆಳೆ ಸಾಕಷ್ಟು ನಷ್ಟ ಆಗುತ್ತೆ. ಹೋಗೇ ಸಾಲೆ ಒಂದ್ಸತಿ ಅವು ಓಟು ಸೂಲಂಗಿ ಬಂದಾಗ ಓಟು ಹೋಗ್ಬಿಡ್ಸ ಮಾಡಿದ ಖರ್ಚಲ್ಲ ಸ ಓಟು ಮೈ ಮೇಲೆ ಬಂತು. ಅದು ಒಣಗಿದ್ರು ಸಹ ಅಕ್ಕಡಿ ಹಾಕಿದ್ರೆ ಅಕ್ಕಡಿನಾರ ಉಳ್ಕೊಂಡು ಅದರಿಂದ ಒಂದು ಸ್ವಲ್ಪ ಬೆಳೆ ಬಂದ್ರೆ ಸ್ವಲ್ಪ ಎಷ್ಟೋ ಉತ್ತಮ ಅಂತಂದು ಅದಕ್ಕೆ ಅಕ್ಕಡಿ ಹಾಕ್ತಿ ಸರ್. ಅದರೊಳಗಡೆ ಈಗ ಒಂದು ಬೆಳೆ ನಷ್ಟ ಆಯ್ತು ಅಂದ್ರೆ ಇನ್ನೊಂದು ಬೆಳೆಗಾದ್ರೂ ಒಂದು ಸ್ವಲ್ಪ ಲಾಭ ಬರಲಿ, ಸ್ವಲ್ಪ ಲಾಭ ಬರಲಿ ಅಂತ ಇನ್ನೊಂದು ಬೆಳೆಗಾರ ಸರ್. ಅದಕ್ಕೆ ಅಕ್ಕಡಿ ಎಲ್ಲ ಪ್ರತಿಯೊಂದು ಥರ ಥರ ಮೆಣಸಿನ ಗಿಡ ಇದು ಒಂದು ಕೆಟ್ಟರೆ ಇನ್ನೊಂದರ ಸ್ವಲ್ಪ ನರ ಬಂದಿರ್ಬೇಕು ಸರ್, ಆ ಥರನೂ ಆಗ್ತಿ ಸರ್. ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಈಗ ನೀವು ಎಷ್ಟು ಕುರಿ ಸಾಕಾಣಿಕೆ ಮಾಡಿದ್ರ? 2 ತಂದಿದ್ವಿ ಸರ್, 2ರಲ್ಲಿ 15 ಕುರಿ ಆಗಿದೆ ಸರ್. ಈಗ ಪ್ರಾರಂಭದಲ್ಲಿ 2 ಕುರಿ ತಂದಾಗ ಈ 2 ಏನು ಸಾಕ್ಬೇಕಪ್ಪ ಅಂತ ಬೇಜಾರ ಅಂತ ಅನ್ಸಲ್ಲ ಸರ್? ನಮಗೆ ಅದು ಒಂದು ಖುಷಿ ಆದಂಗೆ ಆಯ್ತು. ದಿನ ಈಗ ಬರೋದು ಹೊಡ್ಕೊಂಡು ಹೋಗೋದು ಹೊಲದ ಮೇಸಿಗೆ ಬರೋದು ಹೆಣ್ಗುರಿ ಅಲ್ಲ ಸರ್, ಚೆನ್ನಾಗಾದು ಆಮೇಲೆ ಕಟ್ಟಿದ್ವು ಅವು ಇದ್ಕಂತ ಭಾಳ ಆಗಿಬಿಡ್ದ ಸರ್. ಈಗ ಮರಿಗಳನ್ನೇನು ಮಾರಲಿಲ್ಲ? ಇಲ್ಲ ಸರ್, ಏನು ಮರಿಲ್ಲ. ಅದರಿಂದ ಒಂದು ಜೀವನ ಎಷ್ಟೋ ಖುಷಿಯಾದಂಗೆ ಆಗೈತಿ. ಈಗ ಮನೆಗೆ ನಮ್ಮ ಅಪ್ಪ ಹೋಗ್ತತಿ, ನಮ್ಮ ಅಮ್ಮ ಹೋಗ್ತತಿ, ನಾನು ಹೋಗ್ತೀವಿ, ನಮ್ಮ ಅತ್ತಿಯಮ್ಮ ಹೋಗ್ತತಿ, ಎಲ್ಲರೂ ಒಂದು ಒಂದಾಗಿ ಒಂದು ಜೀವನ ಮಾಡ್ತೀವಿ ಸರ್. ಏನು ನೀವು ಒಬ್ಬರೇ ಕಾಯಲ್ಲ? ಇಲ್ಲ ಇಲ್ಲ ಸರ್, ಒಬ್ಬರೇ ಏನಿಲ್ಲ. ಈಗ ಮೇಸ ಕಡಿಮೆ ಎಲ್ಲ ಇದೆ ನಿಮ್ಮ ಕಡೆ? ತೋಟಗಳದವಲ್ಲ ಸರ್, ತೋಟಗಳು ಬೇರೆ ಇರೋದವಲ್ಲ ಸರ್. ಅದರ ಕುರಿನ ಅವರಾಗಿನೇ ಬಿಟ್ಗ ಅಂತ ಹೇಳ್ತಾರೆ ಮೇಸ್ಲಿ, ಯಾಕಂದ್ರೆ ಕುರಿ ಇಕ್ಕಿ ಹಾಕಿದ್ರೆ ಆಮೇಲೆ ಇದಾಗ ಮಾಡಿದ್ರೆ ನಮಗೆ ಗೊಬ್ಬರ ಆಗ್ತದಂದು ಅವರೇ ಹೇಳ್ತಾರೆ. ಬಿಟ್ಗಳಪ್ಪ ನಮ್ಮಲ್ದ ಬಿಟ್ಗಳ್ರಿ, ನಮ್ಮಲ್ದ ಬಿಟ್ಗಳ್ರಿ, ಎಲ್ಲ ಆಡಿಸ್ತೀವಿ ಸರ್, ಬರೀ ತೋಟದಾಗೆ ಆಡೋದವ್ ಸರ್. ಅಂದ್ರೆ ಈ ರೀತಿ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಅಂತ ಹಂತವಾಗಿ ಮೇಲೆ ಬರ್ಬೋದು ಅಂತ ಹೇಳ್ತೀರಾ? ಬರ್ಬೋದು ಸರ್, ಅದರಲ್ಲಿ ಲಾಭ ಇದೆ ಸರ್. ಅಂದ್ರೆ ಕಷ್ಟಪಡ್ಬೇಕು ಸರ್, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಹುಲ್ ತರೋದು ಮೇಸೋದು ಅವ್ನು ನೋಡ್ಕೊಂಡ್ರೆ ಸರ್ ಅವು ವರ್ಷಕ್ಕೆ ಒಂದು ಸೂಲು ಇತ್ತವೆ, ಒಂದೊಂದು 6 ತಿಂಗಳಿಗೆ ಒಂದೊಂದು ಸೂಲು ಇತ್ತವೆ, ಒಳ್ಳೆ ಪ್ರಾಫಿಟ್ ಐತೆ ಸರ್ ಕುರಿಯಲ್ಲಿ. ಒಟ್ಟಾರೆ ಅಡವಿ ಮೇವು ಅಡವಿ ನೀರು ಇದಕ್ಕೆ? ಹ್ಞೂ ಸರ್, ಅಡವಿ ನೀರು ಅಡವಿ ಮೇವು ಸರ್. ಅವಕ್ಕೇನು ರಾತ್ರಿ ಮೇವು ಹಾಕಂಗಿಲ್ಲ, ಏನಿಲ್ಲ ಎಂತಿಲ್ಲ ಸರ್. ಬೆಳಗ್ಗೆ ಒತ್ತಮಣ ತಂಕ ಮೇಸಿ ಬಂದ್ಬಿಟ್ರೆ ಸಾಕು ಸರ್, ಕಟ್ಟೋದು ಬೆಳಗ್ಗೆ ಮಾತು ತೊಡ್ಕೊಂಡು ಹೋಗೋದು. ಈಗ ಬೆಳಗ್ಗೆ 8 ಗಂಟೆಯಿಂದ ಬಿಟ್ಟು 8 ಗಂಟೆವರೆಗೆ ಮೇಯಿಸ್ಕೊಂಡು ಬರ್ತೀರ ಸರ್? ಬೆಳಗ್ಗೆ 10 ಗಂಟೆಗೆ ಬಿಡ್ತೀವಿ, ಸಾಯಂಕಾಲ 6-6:30 ಬರ್ತೀವಿ. ಏನಾರ ಮಳೆ ಪಳೆ ಬಂದರೆ ಒಂದು ಸ್ವಲ್ಪ ಬೇಗ ಬರ್ತೀವಿ, ಮಳೆ ಪಳೆ ಇಲ್ಲ ಅಂದರೆ 6-6:30 ಆಗುತ್ತೆ. ಈಗ ಮಳೆಗಾಲದಲ್ಲಿ ಸಾಕಷ್ಟು ಮಳೆ ಬಂದು ತೊಯ್ದ್ರೆ ಏನು ಅನಾಹುತ ಆಗಲ್ಲ? ಕುರಿಗೆ ಏನು ಸಮಸ್ಯೆ ಆಗಲ್ಲ? ಏನು ಸಮಸ್ಯೆ ಆಗಲ್ಲ ಸರ್, ಮಳೆ ಬಂದಷ್ಟು ಇನ್ನೂ ಚೆನ್ನಾಗಿ ಸರ್. ಮಳೆಗಾಲದಾಗ ಮಳೆ ಬಂದೇ ಬರ್ತದೆ ಸರ್, ಬರ್ತಂತ ಒಂದೇನು ಮನೆ ಹೊಡ್ಕೊಂಬಂಗಲ್ಲ, ಮಳೆ ಬಿಡೋ ತನಕನು ನಿತ್ಕೊಂಡಿದ್ದು ಮೇಸಿಗೆ ಬರಕ್ಕೆ ಸರ್. ಅದು ಎಷ್ಟೊತ್ತರ ಆಗಲಿ, 7 ಗಂಟೆ ಆಗಲಿ, 8 ಗಂಟೆ ಆಗಲಿ, ಬಿಟ್ಟ ಮೇಲೆ ಮತ್ತೆ ಒಡೆ ತುಂಬ ಮಾಡ್ಬೇಕಲ್ಲ ಸರ್, ಆಡಿಸಿಂದೇ ಬರ್ಬೇಕು ಸರ್. ಈಗ ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ಏನೆಲ್ಲ ಎಚ್ಚರಿಕೆಗಳನ್ನ ವಹಿಸಬೇಕಾಗುತ್ತೆ? ಏನೆಲ್ಲ ಅಂದರೆ ಸರ್ ಅವನ್ನ ಕ್ಲೀನಾಗಿ ಮೇಯಿಸ್ಬೇಕು, ಜ್ವರ ಬಂದರೆ ನೋಡ್ಕೋಬೇಕು ಸರ್ ಕುರಿಗೆ, ಅವು ಜ್ವರ ಬಂದರೂ ತಡೆಯಲ್ಲ, ಅವಕ್ಕೇನಾರು ಒಂದು ಸ್ವಲ್ಪ ಕಾಯಿಲೆ ಬಂದರೂ ತಡೆಯಲ್ಲ. ಅವನ್ನ ಭಾಳ ಜಬ್ಬರ್ದರಿಂದ ಮೇಯಿಸ್ಕೊಂಬರ್ಬೇಕು, ಸ್ನಾನ ಮಾಡಿಸ್ಬೇಕು, ಸ್ನಾನ ಮಾಡಿಸಿ ಅವನ್ನ ಭಾಳ ಚೆನ್ನಾಗಿ ಕಾಳು ಗಡಿ ಇಟ್ಕೊಂತ ಇದ್ದಾರೆ ಸರ್, ಬೇಗ ಬೇಗ ಈತಾವೆ. ಇಲ್ಲಪ್ಪ ಅವು ಬೇಕಬೇಡನ್ನಂಗೆ ನೋಡಿದೆ ಅಂದರೆ ಅವು ಕುರಿ ಲಕ್ಷ್ಮಿ ಇದ್ದಂಗೆ ಸರ್, ಅವು ಮ್ಯಾಲೆ ಬರೋಕ್ಕಾಗಲ್ಲ. ಅವನ್ನ ಎಷ್ಟು ಕ್ಲೀನಾಗಿ ನೋಡ್ಕೊಂತೀರಿ ಸರ್ ಅಷ್ಟು ಒಳ್ಳೇದು ನಮಗೆ, ಅಷ್ಟು ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತವೆ. ಈಗ ಕಾಳು ಕಡೆ ಅಂತಂದರೆ ಪ್ರತಿಯೊಂದು ಕುರಿಗೆ ಕೊಡ್ತೀರಾ, ಮರಿಗಳಿಗೆ ಮಾತ್ರ ಕೊಡ್ತೀರಾ? ಗಬ್ಬದವಕ್ಕೆ ಮತ್ತು ಗಂಡು ಊರಿಗೆ ಕೊಡ್ತೀವಿ, ಸಣ್ಣವಕ್ಕೇನು ಕೊಡಲ್ಲ, ಅವು ಹಾಲು ಕುಡಿತಾವೆ ದೊಡ್ಡವಾಗ್ತವೆ ಸರ್. ಈಗ ಗಬ್ಬರ್ತಾವಲ್ಲ ಸರ್ ಅವಕ್ಕೆ ಕೊಡ್ತೀವಿ. ಈ ಮಳೆ ಬಂತು ಸರಿಯಾಗಿ ಮೇಯಲಿಲ್ಲ, ಗೊತ್ತಾಗ್ಬಿಡ್ತೈತಿ ಮೇದಲ್ಲ ಅಂತಂದು ಸ್ವಲ್ಪ ಸ್ವಲ್ಪ ಮೆಕ್ಕೆಜೋಳ ಮನೆ ಬೆಳೆದವು ಇಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಒಡೆದು ಅವಕ್ಕೆ ಆಗ್ತಿ, ಅದಕ್ಕಾಗಿನೇ ಇಟ್ಕೊಂಡಿರ್ತೀವಿ ಸರ್ 4-5 ಕ್ವಿಂಟಲ್. ಈಗ ಮನೆ ಹತ್ರ ಕಟ್ಟಕ್ಕಂತಂದ್ರೆ ಅದಕ್ಕೆ ಸಪ್ರೇಟ್ ಮನೆ ಮಾಡಿದ್ರೆ? ಹ್ಞೂ ಸರ್, ಅದಕ್ಕಾಗಿನೇ ಸಪ್ರೇಟ್ ಮನೆ, ಎತ್ತು ಆಕಳ ಕುರಿ ಒಂದು ಸಪ್ರೇಟ್ ಅದಕ್ಕಾಗಿನೇ ಮನೆ ಮಾಡಿರ್ತೀವಿ. ಇಲ್ಲಾಂದ್ರೆ ಮತ್ತೆ ಅವು ಮನೆಯಾಗಿದ್ದು ಅಂದರೆ ಭಾರಿ ಗಲೀಜಾಗಿ ಹೋಗ್ತದೆ ಮನೆ, ಯಾರು ಬಂದು ಕೂತ್ಕೊಂಡಂಗಿರಲ್ಲ, ಏನಿರಲ್ಲ, ಅದಕ್ಕಾಗಿನೇ ಒಂದು ಸಪ್ರೇಟ್ ಮನೆ ಮಾಡಿ. ಪ್ರತಿನಿತ್ಯ ಸ್ವಚ್ಛತೆ ಮಾಡ್ತೀರಾ ನೀವು? ಸರ್ ಪ್ರತಿನಿತ್ಯನೂ ದನಿನ ಕೊಟ್ಟಿಗೆ ಏನೆಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ನೆಲ ಹೊಡೆದು ಕಸ ಹೊಡೆದು ಗೂಡಿಸಿ ಅವಾಗ ಏನಾಗ್ಬಿಡ್ತತಿ, ನಾವು ಸಾಕಿನೂ ಅದರಿಂದ ಏನು ಕಷ್ಟಪಟ್ಟು ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಂಡಾಗ್ತದೆ, ಆಮೇಲೆ ಅವು ಸರಿಯಾಗಿ ನಮಗೆ ಕೊಡಲಿಲ್ಲ ಅಂದರೆ ಬರೀ ನಾವು ಲಾಭ ಗಳಿಸೋದು ಅಷ್ಟೇ ಮುಖ್ಯ ಅಲ್ಲ, ನಾವು ಕಷ್ಟಪಡ್ಬೇಕು ಅಂತ ಹೇಳ್ತೀರಾ? ಹ್ಞೂ ಸರ್, ನಾವು ಬರೀ ಲಾಭ ಪಡೋದು ಒಂದೇ ಅಲ್ಲ ಸರ್, ಕಷ್ಟಪಡ್ಬೇಕು, ಕಷ್ಟಪಟ್ಟರೆ ಸುಖ ಸಿಗ್ತದೆ, ಕಷ್ಟಪಡಲಿಲ್ಲದಲ್ಲಿ ಯಾವುದೂ ಸುಖ ಸಿಗಲ್ಲ ಸರ್, ಯಾವುದರಲ್ಲಿ ಆದರೂ ಅಷ್ಟೇ ಸರ್, ಒಂದು ಹೊಲದಲ್ಲಿ ಆಗಿರಲಿ, ಒಂದು ಕಷ್ಟಪಡ್ಬೇಕು ಸರ್, ಫಸ್ಟ್ ಕಷ್ಟಪಡ್ಬೇಕು, ನಮ್ಮಿಂದ ಒಂದೊಂದು ಸರ್ ದುಡ್ಡು ಖರ್ಚಾಗ್ತವೆ, ಮಾಡಿದಾಗಲೇ ಒಂದು 4 ಜನ ಒಳ್ಳೇದಂತ ಹೇಳ್ತಾರಲ್ಲ ಸರ್, ಅವಾಗ ಗೊತ್ತಾಗ್ತತಿ ನಾನು ದುಡ್ಡು ಖರ್ಚು ಮಾಡಿದ್ಕೂ ಒಂದು ಹೆಸರು ಬಂತಲ್ಲ ಬಿಡ ಸಾಕಷ್ಟೇ. ಎಷ್ಟೋ ಸಲ ಈಗೇನಾದರೂ ಒಂದು ಕಷ್ಟ ಬಂತು ಅಂತಂದರೆ ಒಂದು ಕುರಿ ಎರಡು ಕುರಿ ಮಾರಾಟ ಮಾಡಿದರೆ ಬರ್ತಕ್ಕಂಥ ಹಣದಿಂದ ನೀವು ಕಷ್ಟಗಳು ನಿಭಾಯಿಸ್ಕೊಳ್ಬೋದು, ನಿಭಾಯಿಸ್ಕೋ ಯಾವುದಾದ್ರೂ ಆರ್ಥಿಕ ಸಮಸ್ಯೆ ಬಂದಾಗ ಸರ್. ಈಗ ಅರ್ಜೆಂಟ್ ಸರ್, ಯಾವ್ದಾರು ಒಂದು ಗಂಡು ಗುರಿ ಸರ್, 9,000-10,000 ಕೊಟ್ಬಿಡ್ಬೋದು ಸರ್, ಚೆನ್ನಾಗಿ ಸಾಕಿದರೆ ಕೊಟ್ಟರೆ ಯಾವ್ದಾರು ಒಂದು ಸಣ್ಣ ಪುಟ್ಟ ಕಷ್ಟಗಳು ಹೋಗ್ತದೆ ಸರ್. ಈಗ ಅದೇ ಕಷ್ಟಪಟ್ಟು ಸಾಕಿರ್ತೀವಿ, ಸಾಕಿದಾಗ ಅದರದ್ದೊಂದು ಪ್ರತಿಫಲ ಸಿಗ್ತದೆ ಸರ್. ಅದು ನಾವು ಕಷ್ಟಪಟ್ಟು ಸಾಕಲಿಲ್ಲ ಬೇಕಬೇಡ ನಮ್ಗೆ ನೋಡಿದೆ ಅಂದರೆ ಸರ್, ಅವ್ನು 4,000-5,000 ಕೇಳಲ್ಲ ಅವು, ಅದೇ ಒಳ್ಳೆ ಚೆನ್ನಾಗಿ ಸಾಕಿ ಇದು ಮಾಡಿದರೆ ಅದರಿಂದ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಈಗ ಕುರಿಗಳಿಗೆ ಕಾಯಿಲೆ ಬಂದಾಗ ಅಂದರೆ ನೀವೇ ಚಿಕಿತ್ಸೆ ಕೊಡ್ತೀರಾ? ಹ್ಞೂ ಸರ್, ನಾವೇ ದಾವಣಗೆರೆಯಲ್ಲಿ ಬಂದು ಅವಕ್ಕೆ ಜರದಗಳಿಗೆ ಆಮೇಲೆ ಕೆಮ್ಮಿಂದು ಔಷಧಿ ತರಂತ ತಗೊಂಬರ್ತೀವಿ ಸರ್, ತಗೊಂಬಂದು ಅಲ್ಲಿ ಕೇಳಿಕೆ ಬಂದಿರ್ತೀವಿ ಎಷ್ಟೆಷ್ಟು ಹಾಕ್ಬೇಕು ಏನು ಅಂತ, ಅವರು ಹೇಳಿದಿರ್ತಾರಲ್ಲ ಸರ್ ನಮ್ಗೆ ಗೊತ್ತಾಗ್ಬಿಡ್ತೈತಿ ಯಾಕೆ ಕೆಮ್ಮತೈತಿ ಕುರೆ, ಇದೆಲ್ಲ ವರ ನೀರು ಕುಡ್ದತಿ ಮಳೆ ನೀರು ಅದು ಇದು ಅಂತೇಳಿ ಬೆಳಗ್ಗೆ ಎದ್ದು ಆಳೊಟ್ಟಿಗೆ ಅವಕ್ಕೆ ಒಂದು 100 ml ಇಲ್ಲಾಂದ್ರೆ 150 ml ಹಾಕಿ ಕುಡಿಸ್ತೀವಿ. ಈಗ ಮೊದಲೆಲ್ಲ ನಾಟಿ ಔಷಧಿ ಕೊಡ್ತಾ ಇದ್ರು ಏನಾದರೂ ಕಾಯಿಲೆ ಬಂದಾಗ, ಆ ಪದ್ಧತಿ ಈಗ ಅನ್ಸರ್ಸಲ್ಲ ನೀವು? ಈಗಿಲ್ಲ ಸರ್, ಮುಂಚೆ ಎಲ್ಲ ಅದೇನು ಔಷಧಿ ಕೊಡ್ಬೇಕು ಗಿಡ ಸೊಪ್ಪು ತರಬೇಕು ಅದು ತರಕ ಅವನ್ನೆಲ್ಲ ಕೊಡಲ್ಲ ಸರ್. ಈಗ ಏನಿದ್ರು ಅಂಗಡಿಗೆ ಹೋಗ್ತೀವಿ, ದಾವಣಗೆರೆಯಲ್ಲಿ ಔಷಧಿ ತಂದು ಮನೆಗೆ ರೆಡಿ ಇಟ್ಕೊಂಡಿರ್ತೀವಿ ಸರ್, ಯಾವ ಕರ ಏನಾರು ಆತು ಬೇಗ ನಾವೇ ಕೊಟ್ಬಿಡ್ತೀವಿ, ಯಾಕಂದ್ರೆ ಅಲ್ಲಿ ಕಿಳಿಕೆ ಬಂದಿರ್ತೀವಿ ಇಷ್ಟು 1 ml ಕೊಡ್ಬೇಕು ಇಷ್ಟು ಇದು ಮಾಡ್ಬೇಕು ಅಂತಂದು ಹೇಳಿರ್ತಾರೆ ಸರ್, ಅವ್ರು 50 ml 25 ml 30 ml. ಹ್ಞೂ ಸರ್, ಡಾಕ್ಟ್ರನ್ನ ಅಲ್ಲಿ ಕೇಳ್ಕೊಂಡೇ ಬಂದಿರ್ತೀವಿ, ಆಮೇಲೆ ಎಲ್ಲಿಂದ ಚೇಂಜ್ ಮಾಡೋಕು ಏನು ಮಾಡೋಕೆ ಅಂತಂತಂದು ಎಲ್ಲ ಕೇಳ್ಕೊಂಬಂದಿರ್ತೀವಿ, ಅದು ನಾವೇ ಮಾಡ್ತೀವಿ. ಅಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಮಾಡಿದರೆ ಇನ್ನೂ ಹೆಚ್ಚು ಲಾಭದಾಯಕ ಅಂತ ಹೇಳ್ಬೋದಲ್ಲ? ಹ್ಞೂ ಸರ್, ಅದರಲ್ಲಿ ಕಷ್ಟಪಟ್ಟರೆ ಸರ್ ಯಾವುದು ಜಮೀನು ಬೇಡ ಏನು ಬೇಡ ಅದನ್ನೇ ಒಂದು ಹಿಂಡು ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಮೇಲೆ ಬರ್ಬೋದು ಸರ್, ಯಾಕಂದ್ರೆ ಸರ್ ಅದೇನು ವರ್ಷಕ್ಕೆ ಒಂದು ಸೂಲಿ ಐತೆ ಅಂದ್ರೆ ಒಂದು ಗಂಡು ಮರಿ ಆಗ್ತಂದರೆ ನಮ್ಗೆ ಎಷ್ಟು ಲಾಭ ಸರ್, ಅದು ಕೆಲಸ ಮಾಡ್ಕೊಂತಲೇ ಮಾಡ್ಬೋದು ಸರ್. ಒಂದಿನ ಮನೆಗೆ ಯಾರು 3 ಇದ್ದರೆ ಅವರೊಂದು 2 ದಿನ ಓದಂದ್ರೆ ಅವ್ರನ್ನ ಬಿಡಿಸಿ ಅವ್ರಿಗೆ ಬೇಜಾರಾದ್ರೆ ನಾವು ಹೋಗ್ಬೋದು, ಏನು ಕೆಲಸ ಇಲ್ದಾಗಂತೂ ನಾವು ಓದೇ ಹೋಗಿ ಸರ್, ಏನಾರು ಕೆಲಸ ಇದ್ದಾಗ ಹೆಣ್ಮಕ್ಳು ಹೋಗ್ತಾರ ನಾವೆಲ್ಲ ಕೆಲಸ ಮಾಡ್ತೀವಿ. ಮತ್ತು ಇದ್ರ ಜೊತೆಗೆ ಹಸು ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರೆ ಸರ್, ಹಸು ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರೆ ಸರ್? ಒಂದು 4 ಹಸು ಸಹ ಕಟ್ಟಿದ್ವಿ ಸರ್, ಅದು ಲೋನ್ ಆಗಿತ್ತು ಸರ್, ಲೋನಿಂದ ತಂದಿದ್ವಿ 19,000 ಅವಾಗಿನ ಇದ್ರಾಗೆ, ಈಗ ಒಂದು 7-8 ಹಿಂದೆ. ಒಂದು ಆಕಳ ತಂದಿದ್ವಿ, ಒಂದು ಆಕಳ ತಂದಿದ್ದು ಮನೆಗೆ 2 ಇದ್ದು ಸರ್, ಜವರಿ ಆಕಳ, ಅವು ಸಾಕ್ಯಂತ ಡೈರಿಗೆ ಹಾಲು ಹಾಕ್ಯಂತ ಚೆನ್ನಾಗಿ ಮಾಡ್ಕೊಂತ ಬಂದ್ವಿ ಸರ್, ಒಳ್ಳೆ ಹಾಲು ಕೊಡ ಸರ್, 5 ಲೀಟ್ರು 4 ಲೀಟ್ರು 6 ಲೀಟ್ರ್ ತನಕ ಕೊಡ ಸರ್, ಒಳ್ಳೆ ಚೆನ್ನಾಗಿ ಮೇಸಾಕ ಹಚ್ಚಿಬಿಟ್ಟಿವಲ್ಲ ಸರ್, ಒಳ್ಳೆ ಇಂಪ್ರೂವ್ ಆಯ್ತು. ಅವು ಬರೀ ಸಣ್ಣ ಕರುಗಳು 10,000 15,000 ಕೇಳಿರ ಸರ್, ಅವಾಗಿನ ಇದ್ರಾಗ ಅವನ್ನೆಲ್ಲ ಸಾಕಿದ್ವಿ, ಜನಗಳೆಲ್ಲ ಒಳ್ಳೆ ಚೆನ್ನಾಗಿ ಆಕಳ ಸಾಕ್ತಾರೆ, ಹಾಲು ಕರೀತಾರೆ, ಡೈರಿಗೆ ಹಾಕ್ತಿದ್ವಿ, ಬೆಳಗ್ಗೆ ಎದ್ದು ಹುಲ್ಲು ತರ್ತಿದ್ವಿ, ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಜವರಿ ಆಕಳದಾಗ ಹಾಲು ಮೊಸರು ಇಟ್ಕೊಂತಿದ್ವಿ ಮನೆಗೆ, ಅವನ್ನೆಲ್ಲ ಮಾಡಿದ್ವಿ ಸರ್, ಕಷ್ಟಪಟ್ಟಿದ್ದೀವಿ ಸರ್, ಕಷ್ಟಪಡಲಿಲ್ಲದಲ್ಲಿ ಅದು ಬರಲ್ಲ ಸರ್. ಒಂದು ಆಕಳ ಕಟ್ಟಿದ್ದೀವಿ ಅಂದರೆ ಇನ್ನು 5-5 ಎದ್ದೇಳ್ಬೇಕು ಸರ್, ಎದ್ದು ಬೇಗ ದನವರ ಕಟ್ಟಿ ಸಗಣಿ ಹೊಡೆದು ಆಮೇಲೆ ಹಾಲು ಕರೆದು ಆಮೇಲೆ ಡೈರಿಗೆ ಹಾಕಿ, ಯಾಕಂದ್ರೆ 7:30-8 ಗಂಟೆಗೆ ಲಾರಿ ಹೋಗ್ಬಿಡ್ತದೆ ಸರ್, ಬೇಗ ಹೊರ ಕಟ್ಟಿ ಒಂದೊಂದು ಸರ್ ಟೈಮ್ ಅದು ಸಗಣಿ ಹೊಡೆಯಲ್ಲಿ ಏನಲ್ಲ, ಫಸ್ಟ್ ಹಾಲು ಕರೆದು ಡೈರಿಗೆ ಒಬ್ಬರು ಕಳಿಸಿ ಆಮೇಲೆ ಸಗಣಿ ಹೊಡೆದು ಎಲ್ಲ ಕೆಲಸ ಮಾಡ್ಬೇಕು ಸರ್. ರೈತರು ಅಂದರೆ ಕಷ್ಟ ಮಾಡೋಕೆ ಸರ್, ಕಷ್ಟ ಮಾಡಿದರೆ ಪ್ರತಿಫಲ ಐತೆ ಸರ್. ಈಗ ನಾಟಿ ಹಸುಗಳನ್ನು ಸಾಕಾಣಿಕೆ ಮಾಡಿದರೆ ಮತ್ತು ಈ ಒಂದು ಸೊಲ್ಟಿ ಆಕಳನ್ನು ಸಾಕಾಣಿಕೆ ಮಾಡಿ, ಎರಡು ಮಾಡಿದ್ವಿ ಸರ್. ಆಮೇಲೆ ಜವರಿ ಆಕಳ ಅಂದರೆ ಸರ್ ಭಾಳ ಹಾಲು ಕೊಡಲ್ಲ ಸರ್, ಕಮ್ಮಿ ಕೊಡ್ತಾವೆ ಸರ್, ಅಂದರೆ ಅವು ಊಟಕ್ಕೆ. ಈಗ ಅದ್ರದ್ದು ಒಂದು ವರಿಕರ ಈತ ಅಂದರೆ ಬೇಸಕ್ಕೆ ಬರ್ತದೆ ಸರ್, ಈಗ ಮೊಳಿಕರ ಅಂತೂ ಬೇಸ ಹೊಡೆಯೋಕೆ ಬರಲ್ಲ ಸರ್. ಅದು ಜವರಿ ಒಂದು ಆಕಳ ವರಿಕರ ಆಗ್ತಂದರೆ ಒಳ್ಳೆ ನಮಗೆ ಬೆನಿಫಿಟ್ ಬರ್ತದೆ ಸರ್, ಪ್ರಾಫಿಟ್ ಇದೆ ಸರ್. ಅದೇ ಮೂಳೆ ಆಕಳ ಒಂದು ಇದಾಗ್ತಂದರೆ ನಮಗೆ ಪ್ರಾಫಿಟ್ ಇಲ್ಲ ಸರ್, ಅದಕ್ಕಾಗಿನೇ ಜವರಿ ಆಕಳ ಕಟ್ಕೊಂತೀವಿ ಸರ್ ನಾವು, ಎತ್ತಿಗಾಗಿನೇ. ಈಗ ನಾವು ಹೋಗಿ ಅಲ್ಲಿ ಈಗಿನ ರೇಟ್ನಾಗ ಎತ್ಕೊಳ್ಳೋದಾಗಲ್ಲ ಸರ್, ಅದೇ ನಮ್ಮ 2 ವರಿಕರ ಆಗ್ತಂದರೆ ನಾವು ಅಲ್ಲಿಗೆ ಎಷ್ಟು ಉಳಿಸಿದಂಗಾಗ್ತದೆ ಸರ್. ಇವತ್ತೆಲ್ಲ ನಾವು ಎತ್ತುಗಳನ್ನ ತರ್ಬೇಕಂತಂದ್ರೆ ಒಂದು ಜೊತೆ 100,000 ಇದೆ. ಅವೇ ನಾವು ಒಂದು ಆಕಳ ಸಾಕಿ ಅಂದರೆ 2 ಕರ ಬಂತು ಅಂದರೆ ನಮ್ಮ ಎತ್ತ ಆಗ್ಬಿಟ್ಟು ಸರ್, 100,000 ಬೇಡ 50,000 ಬೇಡ, ಉಳಿತಾಯ ಆತ. ಒಂದು 2 ಎಳ್ದಾಡಿದ್ರೆ ಸಾಕು, 2 ಆಕಳ ಕಡಿಗೆಂದು 2 ವರಿಕರ ಆಗ್ತದೆ ನಮ್ಮ ಅದೃಷ್ಟಕ್ಕೆ, ಒಂದು ಜೊತೆ ಎತ್ತ ಆಗ್ಬಿಟ್ಟು ಸರ್, ದುಡಿಮೆ ಮಾಡ್ಬೋದ ಸರ್, ನಮ್ಮ ಕೈಯ ದುಡಿಮೆ ಇದ್ದಂಗೆ ಅದು ರೈತನಿಗಿನ್ನು ಬಲ ಬರ್ತತಿ ಬೇಸೆ ಇದ್ರೆ. ಅಂದರೆ ಇವತ್ತು ನಾಟಿ ಹಸು ಸಾಕಾಣಿಕೆ ಮಾಡೋದ್ರಿಂದಲೂ ನಮ್ಮ ಕೃಷಿಕರಿಗೆ ಏನು ಲಾಸ್ ಇಲ್ಲ ಅಂತ ಹೇಳಿ? ಲಾಸ್ ಏನಿಲ್ಲ ಸರ್, ಯಾಕಂದ್ರೆ ಅದು ಒಂದು ವರಿಕರ ಆಗ್ತಂದ್ರೆ ಅದಕ್ಕಿಂತ ಬೆನಿಫಿಟ್ ಯಾವುದಿಲ್ಲ ಸರ್. ಅದು ಎಣ್ಣೆ ಹಾಕಿದ್ರು ಓಕೆ, ಗಂಡು ಹಾಕಿದ್ರು ಓಕೆ ಸರ್. ಇನ್ನು ಮೋಳಿ ಇವದವಲ್ಲ ಸರ್, ಎಣ್ಣೆ ಹಾಕಿದ್ರೆ ನಮಗೆ ಚೆನ್ನಾಗೈತಿ, ಗಂಡು ಹಾಕಿದ್ರೆ ಏನು ಉಪಯೋಗ ಇಲ್ಲ ಸರ್, ಲಾಭದಾಯಕ ಆಗಲ್ಲ ಸರ್. ಈಗ ಪ್ರತಿನಿತ್ಯ 8 ಲೀಟ್ರ್ ಹಾಲು ಮಾರಾಟ ಮಾಡ್ತೀರಾ? ನಾವು ಒಂದು 10 ಲೀಟ್ರು ಹಾಕ್ತಿದ್ವಿ ಸರ್, ಒಂದೇ ಆಕಳದ್ದು ಹಾಕ್ತಿದ್ವಿ, ಇನ್ನು 2 ಆಕಳದ್ದು ನಾವು ಮನೆಗೆ ಇಟ್ಕೊಂತಿದ್ವಿ. ಈಗ ನಾಟಿ ಹಸುವಿನಿಂದ ಹಾಲು ಹಾಕಿದ್ರು ಸಹ ಈ ಬೆಣ್ಣೆ ಈ ಥರ ಮಾರಾಟ ಮಾಡಲ್ಲ? ಇಲ್ಲ ಸರ್, ಬೆಣ್ಣೆ ಅಂದ್ರೆ ಮನೆಗೆ ಸರ್, ಹಬ್ಬಕ್ಕೆ ಉಣ್ಣೋಕ್ಕೆ ನಾವೇ, ಯಾಕಂದ್ರೆ ರೈತರು ಸರ್ ನಾವು, ಎದ್ದು ಬಿದ್ದು ಹೊಲಕ್ಕೆ ಹೋಗೋದು, ಮಜ್ಜಿಗೆ ಮೊಸರು ಎಲ್ಲ ನಮಗೆ ಬೇಕಾವು, ಯಾಕಂದ್ರೆ ಅದರಿಂದ ನಾವು ಊಟ ಮಾಡಬೇಕು, ನಾವು ಶಕ್ತಿಯಾಗಿದ್ದರೆ ಅವನ್ನ ನಾವು ಹುಲ್ ತರೋದು ಇದು ಮಾಡೋದು ಮಾಡೋದು, ಓಟು ಬರೀ ಆ ದುಡ್ಡಿನಾಶಿಗೆ ಹಾಕಿದರೆ ನಮಗೆ ಶಕ್ತಿ ಬರೋದು ಯಾಕೆ ಸರ್? ಈಗಿನ ಹೆಣ್ಮಕ್ಳು ಅಂತಾರೆ ಮರ ಯಾವ್ದೊಂದು ಅರ್ಧ ಲೀಟ್ರ್ ಏನು ಇಟ್ಕೊಂತೀಯ ಡೈರಿಗೆ ಹಾಕಿ ಬಾ ಅಂತಾರೆ, ನಾವೇನಂತೀವಿ ಅಯ್ಯೋ ನಿನ್ನ ತಿಂದರೆ ನಾವು ಈಗ ಮನೆ ಒಳಗಡೆ ಏನಾರು ಒಂದು ಚಟ್ನಿ ಮಾಡಿದ್ರೆ ಒಂದು ಸ್ವಲ್ಪ ಮೊಸರು ಇದ್ರೆ ಹಾಕಿ ಉಂಡು ಹೋಗ್ಬೋದು, ಆಮ್ಯಾಕೆ ಈಗ ಆಸ್ಪತ್ರೆ ದುಡ್ಡು ಹಾಕ್ತೀವಿ ಸರ್, ಅದೇ ಹಾಲು ಮೊಸರು ತಿಂದರೆ ಮನುಷ್ಯ ಎಷ್ಟು ಚೆನ್ನಾಗಿರ್ತಾನೆ, ಕೂಲಾಗಿರ್ತಾನೆ ಹಾಲು ಮೊಸರು ತಿಂದರೆ. ಅಂದ್ರೆ ನಾವು ದಿನನಿತ್ಯ ಊಟಕ್ಕೆ ಎಷ್ಟು ಬಳಸ್ಬೇಕು ಅಷ್ಟು ಬಳಸ್ಬೇಕು, ಎಷ್ಟು ಮಾರಾಟ ಮಾಡ್ಬೇಕು ಅಷ್ಟು ಮಾರಾಟ ಮಾಡಬೇಕು. ಈಗ ನಾವು ಹಂಗೆ ಓಟು ಬಂದದ್ದೆಲ್ಲ ಮಾರಿ ದುಡ್ಡು ಅಂದರೆ ದುಡ್ಡು ತಿನ್ನಕ್ಕೆ ಬರಲ್ಲ ಸರ್, ಹಾಲು ಮೊಸರು ಉಣ್ಬೇಕು, ಅನ್ನ ಉಣ್ಬೇಕು ಜಾಸ್ತಿ. ರೈತರು ಅಂದರೆ ಮುದ್ದೆ ರೊಟ್ಟಿನೇ ಜಾಸ್ತಿ, ಅನ್ನ ಕಮ್ಮಿ ರೈತರ ಮನೆಗೆ. ರೊಟ್ಟಿ ಮುದ್ದೆ ಒಳ್ಳೊಳ್ಳೆ ಚಟ್ನಿ ಇವಕ್ಕೆಲ್ಲ ಮೊಸರು ಬೇಕು ಸರ್, ಮೊಸರು ತುಪ್ಪ ಇಲ್ಲದೆಲ್ಲ ರೈತರು ಉಣ್ಣಲ್ಲ ಈಗ. ಒಟ್ಟಾರೆ ಈ ಒಂದು ಹಾಲು ಮಾರಾಟ ಮಾಡೋದ್ರಿಂದ ನಿಮಗೆ ತಿಂಗಳಿಗೆ ಎಷ್ಟು ಲಾಭ ಆಗುತ್ತೆ? ತಿಂಗಳಿಗೆ ಅಂದರೆ ಸರ್ ಅದಕ್ಕೆ ತಿಂಡಿ ಇಡ್ಬೇಕು ಸರ್, ಮೂಳೆ ಹಾಕ್ಳಿಗೆ ತಿಂಡಿ ಇಡಬೇಕು, ಆಮ್ಯಾಕೆ ಅದಕ್ಕೆ ಭಾರಿ ಕಾಯಿಲೆ ಸಹ ಒಂದು ಮೂಳೆ ಹಾಕ್ಳುಗಳಿಗೆ ಸ್ವಲ್ಪ ಕೆಮ್ಮಂಗಲ್ಲ, ಡಾಕ್ಟರ್ ಕರ್ಕೊಂಬಂದು ಇಂಜೆಕ್ಷನ್ ಮಾಡಬೇಕು, ಒಂದು ಸ್ವಲ್ಪ ಎಲ್ಲರೂ ಹಾಲು ಕರೆಯೋದು ಒಂದು ಸ್ವಲ್ಪ ಲೇಟ್ ಆತಂದು ನೆಲದ ಮೇಲೆ ಹೊರ್ದು ಹೋಗ್ತತಿ, ಇಲ್ಲಾಂದ್ರೆ ಕೆಚ್ಚಲು ಬಾವು ಬರ್ತತಿ, ಭಾಳ ಪ್ರಾಬ್ಲಮ್ಸ್ ಸರ್ ಮೂಳೆ ಹಾಕ್ಳಿಂದ. ಏನಪ್ಪ ಅಂದ್ರೆ ಅದ್ರ ಟೈಮ್ ಸರಿಯಾಗಿ ನೋಡ್ಕೊಂಡ್ರೆ ಮಾತ್ರ ಮೂಳೆ ಹಾಕ್ಳ. ಅದಕ್ಕೇನಪ್ಪ ಅಂತಂದರೆ ಜಾಸ್ತಿ ಎಲ್ಲರ ದೊಡ್ಡ ರಸ ತಂದರೆ ಅದಕ್ಕೆ ಸರಿಯಾಗಿ ಹೊಟ್ಟೆ ಮೇಯಿಸ್ಲಿಲ್ಲ ಏನಿಲ್ಲ ಅಂದ್ರೆ ಮಕ್ಕಳನ್ನ ಎದಳದೇ ಅಲ್ಲ. ಅಪ್ಪ ಇದ್ನ್ಯಾಕೆ ಆಕಳ ಕಟ್ಕೊಂಡಿವಪ್ಪ ತಂದು ಇದೇನು ಬಂತು ಮರಿ ಇದನ್ನ ಎತ್ತಬೇಕು ಹೇಳ್ಬೇಕು ಅಂತ. ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 3-4 ಸಾವಿರ ರೂಪಾಯಿ ಲಾಭ ಬರುತ್ತೆ, ಎಲ್ಲ ಖರ್ಚು ತೆಗೆದು ತಿಂಡಿ ಹಾಕಿರೋದು ಎಲ್ಲದು ತೆಗೆದ್ರೆ ಅಷ್ಟು ಬರುತ್ತೆ. ಅಂದ್ರೆ ಮನೆತನದ ಆಗುವಗಳನ್ನೆಲ್ಲ ಖರ್ಚನ್ನ ನಿಭಾಯಿಸ್ಕೊಳ್ಬೋದು ನಿಭಾಯಿಸ್ಕೋಬೋದು ಸರ್. ಈಗ ನಾವು ಯಾರನ್ನ ಕೈ ಕೈಯಂಗಿರಲ್ಲ ಸರ್, ಸಂತಿಗೆ ಆಮ್ಯಾಕೆ ಯಾರು ಹೊಲಕ್ಕೆ ಕರ್ಕೊಂಡ್ರೆ ಕೂಲಿಯರಿಗೆ ಅವ್ರಿಗೆ ಇವ್ರಿಗೆ ಮತ್ತು ಮನೆತನ ಸಣ್ಣ ಪುಟ್ಟವಕ್ಕೆ ಎಲ್ಲದು ಕೈ ಹಿಡಿತೆ ಸರ್ ಮೂಳೆ. ಮತ್ತೀಗೆಲ್ಲ ಈ ರೀತಿ ನೀವು ಕುರಿ ಸಾಕಾಣಿಕೆ ಮಾಡ್ತೀರಾ, ಹಸು ಸಾಕಾಣಿಕೆ ಮಾಡ್ತೀರಾ, ಎತ್ತು ಸಾಕಾಣಿಕೆ ಮಾಡ್ತೀರಾ, ಅಂದರೆ ಇದರಿಂದ ಸಾಕಷ್ಟು ಈ ಒಂದು ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ, ಇದನ್ನೆಲ್ಲ ಏನು ಮಾರಾಟ ಮಾಡ್ತೀರಾ, ಏನು ತಮ್ಮ ಜಮೀನಿಗೆ ಹಾಕ್ತೀರಾ? ಜಮೀನಿಗೆ ಹಾಕ್ತೀವಿ ಸರ್, ಮಾರಾಟ ಮಾಡಲ್ಲ ಸರ್, ನಾವು ಅದಕ್ಕಾಗಿ ನಾವು ನೆತ್ತು ಅವನ್ನೆಲ್ಲ ಸಾಕಿರ ಸರ್. ಈಗ ಅದರಿಂದ ಉಳಿತಾಯ ಆಗಬೇಕು, ಇಲ್ಲಿ ಹೊಲಕ್ಕೂ ಹೊಡೆದು ಹೊಲನೂ ಚೆನ್ನಾಗಿ ಬೆಳೆ ಬರ್ಬೇಕು ಸರ್, ಅದರಿಂದ ಗೊಬ್ಬರ ಹಾಕಿದ ಮೇಲೆ ಅದರಿಂದ ಉತ್ಪತ್ತಿಯಾಗಿ ಒಳ್ಳೆ ಚೆನ್ನಾಗಿ ಕಸುವಾಗಿ ನೆಲ ಒಳ್ಳೆ ಬೆಳೆ ಬರ್ಬೇಕು ಸರ್. ಅಂದ್ರೆ ನಿಮ್ಮಲ್ಲಿ ಅಧಿಕವಾಗಿ ಈ ಒಂದು ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ, ಅಂದ್ರೆ ಹೆಚ್ಚಾಗಿ ನೀವು ರಾಸಾಯನಿಕ ಗೊಬ್ಬರ ಬಳಸಲ್ಲ? ಬಳಸಲ್ಲ ಸರ್, ಭಾಳ ಕಮ್ಮಿ, ಬೆದ್ಲಿಗೆ ಐತಲ್ಲ ಸರ್, ಭಾಳ ಅಂದ್ರೆ ಭಾಳ ಕಮ್ಮಿ ಆಗ್ತಿ. ಈ ದನಿ ಗೊಬ್ಬರ ಕೊಡಿದ್ರೆ ಸಹ ಆ ವರ್ಷ ಜೋಳ ನೋಡ್ಬೇಕು ನೀವು, ಅಷ್ಟು ಮಟ್ಟಿಗೆ ಬಂದಿರ್ತದೆ. ಹತ್ತಿ ಆಗಲಿ, ಜೋಳ ಆಗಲಿ, ಮೆಕ್ಕೆಜೋಳ ಆಗಲಿ, ತೊಗರಿ ಆಗಲಿ, ಮೆಣಸಿನ ಗಿಡ ಆಗಲಿ, ಸೂರ್ಯಕಾಂತಿ ಆಗಲಿ, ಭಾಳ ಚೆನ್ನಾಗಿ ಬರ್ತದೆ. ಈ ಒಂದು ಕೃಷಿ ಜೀವನ ನಿಮಗೆ ನೆಮ್ಮದಿ ತಂದುಕೊಟ್ಟಿದೆ? ನೆಮ್ಮದಿ ಐತೆ ಸರ್. ನಾವು ಬೇಸಾಯ ಮಾಡಿದರೆ ಸಹ ಬೇರೆಯವ್ರ ಹೊಲ ಹಾಕ್ಯಂದ್ರೆ ಅದರಲ್ಲಿ ನಾವು ದುಡಿಮೆ ಮಾಡಿದರೆ ನಮಗೆ ಒಳ್ಳೆ ಚೆನ್ನಾಗಿದೆ ಸರ್. ಎಲ್ಲ ಕೂಲಿ ಹಚ್ಚಿ ಎಲ್ಲದು ಆಳ ಮೇಲೆ ಬಿಟ್ಟು ಹೋದರೆ ಮತ್ತು ಅವ್ರು ರೈತ ಸಾಲ ಹಾಕ್ತಾನೆ, ಅವನೇ ಕಷ್ಟಪಟ್ಟು ದುಡಿಮೆ ಮಾಡಿದರೆ ಸಾಲ ಪಾಲ ಏನಿರಲ್ಲ, ಬೆಳೆದಂಥ ಧಾನ್ಯಕ್ಕೆ ಒಳ್ಳೆ ರೇಟ್ ಸಿಕ್ಕರೆ ಸಹ ರೈತ ಮೇಲೆ ಬರ್ತಾನೆ. ಈಗ ನಾವು ಬೆಳೆದು ಸಹ ಈಗ ಅವ್ರ ರೇಟ್ ಸಿಗಲಿಲ್ಲ ಅಂದರೆ ರೈತ ಏನು ಮಾಡ್ತಾನೆ ಸರ್? ಬೇಜಾರಾಗಿಬಿಡ್ತದೆ, ನಾನು ಇಷ್ಟಕ್ಕಂದಲ್ಲ ಬೆಳೆದೆ ರೇಟ್ ಸಿಗಲಿಲ್ಲ. ಒಟ್ಟಾರೆ ಒಳ್ಳೆಯ ಮಳೆಗಾಲ ಆಗಬೇಕು, ಜೊತೆಗೆ ಬೆಳೆದಂಥ ಬೆಳೆಗಳಿಗೆ ಮಾರ್ಕೆಟ್ನಲ್ಲಿ ಒಳ್ಳೆಯ ಧಾರಣೆ ಬರ್ಬೇಕು ಅಂತ ಧಾರಣೆ ಬರ್ಬೇಕು ಸರ್. ಒಳ್ಳೆ ನಾವು ಬೆಳೆದಂಥ ಒಳ್ಳೆ ಒಂದು ರೇಟ್ ಸಿಗಬೇಕು, ರೇಟ್ ಸಿಕ್ಕರೆ ಒಳ್ಳೆ ನಮಗೂ ರೈತರಿಗೆ ಭಾಳ ಖುಷಿ ಆಗ್ತದೆ ಸರ್. ಒಳ್ಳೆಯದು ಚಂದ್ರಾಸ್ ಅವರೆ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಬದುಕಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕೊರಟಗೆರೆ ಗ್ರಾಮದ ಕೃಷಿಕ ಜಿಎಸ್ ಚಂದ್ರಹಾಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ ಶೇಕಡ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಓಹೋಹೋ, ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲೂ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು ಫ್ಯಾಕ್ಟಂಪಾಸ್ 20-20-013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ ಇದೊಂದು ಪ್ರಕಟಣೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ ಆರ್ಥಿಕ ನೆರವು ವರ್ಗಾವಣೆಯು ಚಾಲ್ತಿಯಲ್ಲಿರುತ್ತದೆ ಸದರಿ ಯೋಜನೆಯಡಿ ನೈಜ ಫಲಾನುಭವಿಗಳಿಗೆ ಆರ್ಥಿಕ ನೆರವು ದೊರೆಯುತ್ತಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ಈ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ ಆದುದರಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಅರ್ಹರಾದ ಫಲಾನುಭವಿಗಳು ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಫಾರ್ಮರ್ಸ್ ಕಾರ್ನರ್ನಲ್ಲಿ ಆಧಾರ್ ಸಂಖ್ಯೆಯೊಂದಿಗೆ ನೋಂದಣಿಯಾದ ಮೊಬೈಲ್ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಸ್ವೀಕರಿಸಿದ ಒಟಿಪಿಯನ್ನು ದಾಖಲಿಸಿ ಇ ಕೆವೈಸಿ ಮಾಡಿಸಿಕೊಳ್ಳಬಹುದಾಗಿದೆ ಅಥವಾ ಯಾವ ಫಲಾನುಭವಿಯ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯು ಜೋಡಣೆಯಾಗಿರುವುದಿಲ್ಲವೋ ಅಥವಾ ಯಾವ ಫಲಾನುಭವಿಯ ಮೊಬೈಲ್ ಸಂಖ್ಯೆಗೆ ಇ ಕೆವೈಸಿಗಾಗಿ ಕಳಿಸಿದ ಒಟಿಪಿಯು ಸ್ವೀಕೃತವಾಗಿರುವುದಿಲ್ಲವೋ ಅಂತಹ ರೈತರು ನಾಗರಿಕ ಸೇವಾ ಕೇಂದ್ರಗಳಿಗೆ ತೆರಳಿ ಬಯೋಮೆಟ್ರಿಕ್ ಮೂಲಕ ದಿನಾಂಕ 31/3/2022 ಇ ಕೆವೈಸಿ ಮಾಡಿಸಿಕೊಳ್ಳಲು ಈ ಮೂಲಕ ಕೋರಿದೆ ಹೆಚ್ಚಿನ ಮಾಹಿತಿಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡುವುದು ಎಲ್ಐಸಿ ಧನ್ ರೇಖಾ ಪಾಲಿಸಿ ಒಂದು ಮನಿ ಬ್ಯಾಕ್ ಪ್ಲಾನ್ ಇಲ್ಲಿ ನಿಮಗೆ ಮೆಚುರಿಟಿಯ ಮೇಲೆ ಫುಲ್ ಇನ್ಶೂರೆನ್ಸ್ ಅಮೌಂಟ್ ಗ್ಯಾರಂಟೀಡ್ ಅಡಿಷನ್ಸ್ ಜೊತೆ ಸಿಗುತ್ತೆ ಮತ್ತು ಬೆಸ್ಟ್ ಅಂದ್ರೆ ಈ ಪ್ರೀಮಿಯಂ ಅನ್ನು ಪಾಲಿಸಿ ಟರ್ಮ್ನ ಅರ್ಧದಷ್ಟು ಪಾವತಿಸಿದ್ರೆ ಸಾಕು ಜೊತೆಗೆ ಮಹಿಳೆಯರಿಗೆ ಸ್ಪೆಷಲ್ ಪ್ರೀಮಿಯಂ ರೇಟ್ ಎಲ್ಐಸಿ ಧನ್ ರೇಖಾ ಒನ್ ಲೈಫ್ ಒನ್ ಪ್ಲಾನ್ ಇನ್ವೆಸ್ಟ್ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ ಷರತ್ತುಗಳು ಅನ್ವಯ ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು ಡಯಲ್ ಮಾಡಿ 8700014242 8700014242 ಇದೊಂದು ಪ್ರಕಟಣೆ ಜಿಲ್ಲೆಯಲ್ಲಿ ಪ್ರಸ್ತುತ ಕಡಲೆ ಬೆಳೆ ಹೂವಾಡುವ ಅಥವಾ ಕಾಯಿ ಬಿಡುವ ಹಂತದಲ್ಲಿರುತ್ತದೆ ಈ ಕಡಲೆ ಬೆಳೆಯಲ್ಲಿ ಆಸ್ಕೋ ಕೈಟಾ ಅಂಗಮಾರಿ ರೋಗ ಕಂಡು ಬಂದಿರುತ್ತದೆ ಕಾರಣ ಸದರಿ ರೋಗದ ಹತೋಟಿಗಾಗಿ ಮ್ಯಾಂಕೋಜೆಬ್ 2 ಗ್ರಾಂ ಪ್ರತಿ ಲೀಟರ್ಗೆ ಅಥವಾ ವೆಟಬಲ್ ಸಲ್ಫೇರ್ 2-3 ಗ್ರಾಂ ಪ್ರತಿ ಲೀಟರ್ಗೆ ಅಥವಾ ಕಾರ್ಬನ್ ಡೈಜಿಯಂ 2 ಗ್ರಾಂ ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪಡಿಸಲು ಈ ಮೂಲಕ ರೈತ ಬಾಂಧವರಿಗೆ ಸಲಹೆ ನೀಡಿದೆ ಜನಪದ ಗೀತೆಯನ್ನ ಬಿದಿರಮ್ಮ ತಾಯಿ ಕೇಳಿ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ Thank you. ಅದರುತ್ತ ಬೆಳೆದಿದ್ದೆ. ರಂಗನಿಗೆ ಕೊಳಲು ಆದೆ, ಕಂದನಿಗೆ ತೊಟ್ಟಿಲಾದೆ, ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ. ಚೆಲ್ಲಿದರು ಮಲ್ಲಿ